ರಾಜ್ಯ ಸರ್ಕಾರ ಜರ್ಮನಿಯ ಬವೇರಿಯಾ ಪ್ರಾಂತ್ಯದೊಂದಿಗೆ ಒಪ್ಪಂದ. ರಾಜ್ಯಾದ್ಯಂತ ಲಾರಿ ಮಾಲೀಕರ ಮುಷ್ಕರ. ಮೈಸೂರಿನಲ್ಲಿ 9,000 ಸರಕು ಲಾರಿಗಳ ಸಂಚಾರ ಸ್ಥಗಿತ. ನಾಳೆ ರಾಜ್ಯಾದ್ಯಂತ ಸಾಮಾನ್ಯ ಪ್ರವೇಶ ಪರೀಕ್ಷೆ. ವಸ್ತ್ರ ಸಂಹಿತೆ ಪಾಲಿಸುವಂತೆ ಪರೀಕ್ಷಾ ಪ್ರಾಧಿಕಾರ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. एक जमाने से कहानी है सुना रही आकाशवाणी, फिर आया एंटरटेनमेंट का रेवोल्यूशन, जब कोने कोने पहुंचा दूरदर्शन. कहानी नहीं बदली, स्टाइल गया है बदल. जो कहानियां हम सुनते आए, देखते आए, अब वही वैसी ही कहानी सुनाएगा डिजिटल. डाउनलोड वेव्स ओटीटी ऐप नाउ एंड वॉच फॉर फ्री. ಆಕಾಶವಾಣಿ ಭದ್ರಾವತಿ. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಆನ್ಲೈನ್ ವಂಚನೆ, ಲಕ್ಷಾಂತರ ರೂಪಾಯಿಗಳನ್ನು ವಂಚಿಸಿದ್ದಾರೆ, ಇದು ಏನ್ ನಡೆದಿದೆ? ಅಮ್ಮ ಕೆಳಮ್ಮ ಇಲ್ಲಿ. ನೀವು ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ವಂಚನೆಗಳಿಂದ ಹುಷಾರಾಗಿರಬೇಕು. ಫೇಕ್ ಇನ್ವೆಸ್ಟ್ಮೆಂಟ್ ಆಫರ್ ಬಂದರೆ ದೂರದಿಂದ ಓಡಿ ಹೋಗಿಬಿಡಿ. ಅನ್ನ ಮುಖ್ಯವಾಗಿದೆ, ನಮ್ಮ ಸುರಕ್ಷತೆ ಬಗ್ಗೆ ಗಮನ ಕೊಡಿ, ಸದಾ ಜಾಗರೂಕರಾಗಿರಿ. SBI ನೊಂದಿಗೆ ಸುರಕ್ಷಿತವಾಗಿರಿ. ಯುವಕರ ಓದಿನ ಉಪಯೋಗ, ನಾಡಿಗೆ ದೊರೆತರೆ ಚಿನ್ನದ ಬೆಳೆ ಬೆಳೆವುದು. ಕೇಳುಗರೆ, SSLC PUC ಹಾಗೂ ಪದವಿ ಆದ್ಮೇಲೆ ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋ ಗೊಂದಲ ಇದೆಯಾ? ಅದಾದ ನಂತರ ಯಾವ ಉದ್ಯೋಗ ಸಿಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಶಿವಮೊಗ್ಗದ PS ಸಮೂಹ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಸರಣಿ ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ ಆಗ್ತಾ ಇದೆ. ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿಬಹುದು. ಕೇಳಿ, PES ಸಮೂಹ ಶಿಕ್ಷಣ ಸಂಸ್ಥೆಯ ವಿವಿಧ ವಿಭಾಗದ ಮುಖ್ಯಸ್ಥರು ಮಾಹಿತಿ ನೀಡುವ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಪ್ರತಿ ಶುಕ್ರವಾರ ಬೆಳಗ್ಗೆ 9:05. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಜನ್ಮದಿಂದ 5 ವರ್ಷದವರೆಗಿನ ಮಕ್ಕಳಿಗೆ ಏಳು ಬಾರಿ ಲಸಿಕೆನ ಹಾಕ್ಸೋಕ್ ಕರ್ಕೊಂಡು ಹೋಗ್ಬೇಕು. ಏಳು ಬಾರಿಯಲ್ಲಿ ಒಮ್ಮೆ ಕೂಡ ತಪ್ಪಿಸಬಾರದು. ಈ ಜವಾಬ್ದಾರಿ ನಮ್ಮೆಲ್ಲರದು ಆಗಿದೆ. ಈ ಮಧ್ಯದ ಲಸಿಕೆನ ಮರಿತಿರಲ್ಲ ನೀವು, ಇದು ನೋಡಿ ಒಳ್ಳೇದಲ್ಲ. ಎಲ್ಲ ಲಸಿಕೆನ ಸಮಯಕ್ಕೆ ಹಾಕ್ಸಿದ್ರೆ ಆಗಲೇ ಮಾರಣಾಂತಿಕ ರೋಗಗಳಿಂದ ಮಕ್ಕಳಿಗೆ ಸುರಕ್ಷೆ ಸಿಗುತ್ತೆ. ಐದು ವರ್ಷ ಏಳು ಸಾರಿ ತಪ್ಪಬಾರದು ಲಸಿಕೆ ಒಮ್ಮೆ ಕೂಡ. ರೈತ ಬಾಂಧವರೇ, ಈಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬೀಜೋಪಚಾರ. ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಸಸ್ಯ ಸಂರಕ್ಷಣಾ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸುಚಿತ್ರಾ ಎಂಎಚ್ ಇವರೊಂದಿಗಿನ ಸಂದರ್ಶನವನ್ನ ಆಲಿಸೋಣ, ಬನ್ನಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾ ಸುಚಿತ್ರಾ ಕುಮಾರಿ ಎಂಎಚ್ ಅವರಿದ್ದಾರೆ. ಇವರು ICAR ನ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಇಲ್ಲಿ ಸಸ್ಯ ಸಂರಕ್ಷಣಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಬೀಜೋಪಚಾರ ಕುರಿತು ಸಂದರ್ಶನ ರೂಪದಲ್ಲಿ ಇವರು ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಸರ್, ಬೀಜೋಪಚಾರ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕು ಅಂತಂದ್ರೆ, ಬೀಜೋಪಚಾರ ಅಂದ್ರೆ ಏನು ಮತ್ತೆ ಯಾಕೆ ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ನಮ್ಗೆಲ್ಲ ಗೊತ್ತೇ ಇದೆ ಏನು ಅಂತಂದ್ರೆ, ಯಾವ್ದೇ ಒಂದು ಬೆಳೆ ಬೆಳಿಬೇಕು ಅಂತಂದ್ರೆ ಆ ಬೀಜ ಏನಿದೆ ಚೆನ್ನಾಗಿರ್ಬೇಕು, ಅಂದ್ರೆ ಸದೃಢವಾಗಿ ಇರ್ಬೇಕು ಅನ್ನೋದು ಗೊತ್ತಿದೆ. ಇದು ಮೊದಲನೇ ಹಂತ. ಇದು ಈ ಮೊದಲನೇ ಹಂತದಲ್ಲಿ ಅಂದ್ರೆ ಒಂದು ಬೆಳೆಯ ಒಂದು ಮೊದಲನೇ ಹಂತ ಅಂತ ತಗೊಂಡಾಗ ಬೀಜ ಅಂತ ಬರುತ್ತೆ. ಈ ಬೀಜವು ಇದು ನಾವು ಬೀಜವನ್ನ ಬಿತ್ತಿದಾಗ ಅದು ಮೊಳಕೆ ಒಡೆದು ಬರಬೇಕಾಗುತ್ತೆ. ಈ ಒಂದು ಮೊಳಕೆ ಒಡೆಯುವ ಸಂದರ್ಭದಲ್ಲಿ ಸುಮಾರು ರೋಗಗಳು ಕೀಟಗಳ ಬಾಧೆಗಳು ನಿಮಗೆ ಕಾಣಿಸ್ಕೊಡುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಬೀಜ ಮೊಳಕೆ ಒಡೆಯೋದು ಕಡಿಮೆ ಆಗುತ್ತೆ ಅಥವಾ ಮೊಳಕೆನೆ ಒಡೆಯೋದಿಲ್ಲ. ಇದರಿಂದ ಏನಾಗುತ್ತೆ, ಬೆಳೆ ನಮಗೆ ನಷ್ಟ ಆಗುತ್ತೆ. ಸೊ ಹಾಗಾಗಿ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಈ ಒಂದು ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಒಂದು ರೋಗ ಮತ್ತು ಕೀಟಗಳ ಬಾಧೆಯನ್ನ ಕಡಿಮೆ ಮಾಡ್ಕೊಳ್ಬಹುದು. ಜೊತೆಗೆ ಈ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ನಾವು ಎಷ್ಟು ಬಿತ್ತನೆ ಮಾಡಿರ್ತೀವಿ ಯೂನಿಫಾರ್ಮ್ ಆಗಿ ಆ ಒಂದು ಬೀಜಗಳು ಮೊಳಕೆ ಒಡೆದು ನಮಗೆ ಸಮರ್ಪಕವಾದ ಒಂದು ಬೆಳೆ ಬರಲಿಕ್ಕೆ ಸಾಧ್ಯತೆ ಇದೆ. ಆದ್ರಿಂದ ಬೀಜೋಪಚಾರ ಬಹಳ ಮುಖ್ಯ ಆಗುತ್ತೆ. ಇದರಿಂದ ನಮಗೆ ಹಲವಾರು ಉಪಯೋಗಗಳು ಇದೆ. ನಾವು ಬೀಜೋಪಚಾರ ಅಂದ ತಕ್ಷಣ ಕೀಟ ಮತ್ತು ರೋಗಗಳ ಒಂದು ಬಾಧೆ ಕಡಿಮೆ ಮಾಡ್ಲಿಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಕೆಲವೊಂದು ಕೀಟನಾಶಕಗಳು ಅಥವಾ ರೋಗನಾಶಕಗಳು, ಅದು ಜೈವಿಕ ರೂಪದಲ್ಲಿ ಇರಬಹುದು ಅಥವಾ ಕೆಮಿಕಲ್ ರೂಪದಲ್ಲಿ ಇರಬಹುದು, ಇದನ್ನ ನಾವು ಲೇಪನ ಮಾಡೋದ್ರಿಂದ, ಬೀಜಗಳ ಮೇಲೆ ಲೇಪನ ಮಾಡೋದ್ರಿಂದ ಅದೇನ್ ಮಾಡುತ್ತೆ, ಒಂದು 10-14 ದಿವಸ ಅಥವಾ 15 ದಿವಸ ತನಕ ಆ ಬೀಜಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ. ಅಂದ್ರೆ ರಕ್ಷಣೆಯನ್ನ ಕೊಡೋದ್ರಿಂದ ಕೀಟ ಮತ್ತು ರೋಗ ಬಾಧೆನ ನಾವು ಇಲ್ಲಿ ಕಡಿಮೆ ಮಾಡಬಹುದು. ಅದ್ರ ಜೊತೆಗೆ ಈ ಒಂದು ಬೀಜೋಪಚಾರ ಮಾಡಿದಾಗ ಆ ಒಂದು ಬೀಜಗಳಿಗೆ ಕೀಟ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಹೆಚ್ಚು ಮಾಡೋದ್ರಿಂದ ಅಂದ್ರೆ ರೆಸಿಸ್ಟೆನ್ಸ್ ಪವರ್ನ ಜಾಸ್ತಿ ಮಾಡುತ್ತೆ, ಮತ್ತೆ ಆ ಒಂದು ಬೀಜನ ಸ್ಟ್ರಾಂಗ್ ಮಾಡುತ್ತೆ. ಸ್ಟ್ರಾಂಗ್ ಮಾಡೋದ್ರಿಂದ ಏನಾಗುತ್ತೆ, ಅದ್ ಯಾವ್ದೇ ಒಂದು ಮುಂದೆ ಬರ್ತಕ್ಕಂತಹ ಕೀಟ ಮತ್ತು ರೋಗ ಬಾಧೆ ಇರಬಹುದು ಅದನ್ನ ತಡ್ಕೊಳ್ಳೋಂತ ಶಕ್ತಿಯನ್ನು ಸಹ ಇದು ಕೊಡುತ್ತೆ. ಆದ್ರಿಂದ ನಾವು ಬೀಜೋಪಚಾರ ಮಾಡೋದು ಬಹಳ ಮುಖ್ಯ. ಅದರಲ್ಲೂ ಈ ಬೀಜೋಪಚಾರ ಮಾಡೋದ್ರಿಂದ ಮಣ್ಣಿನಿಂದ ಬರ್ತಕ್ಕಂತಹ ರೋಗಾಣುಗಳು ಮತ್ತೆ ಬೀಜದಿಂದ ಬರ್ತಕ್ಕಂತಹ ರೋಗಾಣುಗಳು ಅಥವಾ ಅದ್ರ ಮೇಲೆ ಬರ್ತಕ್ಕಂತಹ ಕೀಟಗಳು, ಇನ್ ಯಾವುದೇ ಒಂದು ಪೀಡೆಗಳು ಬಂದಾಗ ಆ ಒಂದು ಪೀಡೆಗಳನ್ನ ನಾವು ನಿರ್ವಹಣೆ ಮಾಡಕ್ಕೆ ಬಹಳ ಅನುಕೂಲ ಆಗುತ್ತೆ. ಈ ರೀತಿ ಮೊದಲನೇ ಹಂತದಲ್ಲೇ ನಾವು ನಿರ್ವಹಣೆ ಮಾಡಿದಾಗ ಸಾಕಷ್ಟು ರೀತಿಯಲ್ಲಿ ನಾವು ಬೆಳೆಯನ್ನ ಚೆನ್ನಾಗಿ ಪಡೆಯಬಹುದು. ಇಲ್ಲಿ ಬೀಜೋಪಚಾರ ಮಾಡಬೇಕು ಅಂತಂದ್ರೆ ಹಲವಾರು ಪದ್ಧತಿಗಳಿದೆ. ಆ ಪದ್ಧತಿಗಳನ್ನ ಅನುಸರಿಸಿ ನಾವು ಬೀಜೋಪಚಾರ ಮಾಡಬೇಕಾಗುತ್ತೆ. ಈಗ ಬೀಜೋಪಚಾರ ಮಾಡಬೇಕಾದ್ರೆ ಸಾಧಾರಣವಾಗಿ ನಾವು ರೋಗನಾಶಕದಿಂದ ಬೀಜೋಪಚಾರ ಮಾಡಬಹುದು, ಕೀಟನಾಶಕಗಳಿಂದ ಮಾಡಬಹುದು, ಅಥವಾ ಸಸ್ಯ ಪ್ರಚೋದಕಗಳಿಂದನೂ ಸಹ ನಾವು ಬೀಜೋಪಚಾರ ಮಾಡಬಹುದು, ಅಥವಾ ಮೈಕ್ರೋಬಿಯಲ್ ಇನಾಕ್ಲೇನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸೂಕ್ಷ್ಮ ಜೀವಿಗಳಿಂದನೂ ಸಹ ಲೇಪನ ಮಾಡಬಹುದು, ಅಥವಾ ನಾವು ಫರ್ಟಿಲೈಸರ್ ಅಂದ್ರೆ ರಸಗೊಬ್ಬರದ ಒಂದು ಇದನ್ನು ಸಹ ಲೇಪನ ಮಾಡಿ ಇಲ್ಲಿ ಬೀಜೋಪಚಾರ ಮಾಡಿ ಮಾಡಬಹುದು. ಆದ್ರೆ ನಾನು ಇಲ್ಲಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಅಂತಂದ್ರೆ ರೋಗನಾಶಕ ಮತ್ತು ಕೀಟನಾಶಕಗಳು ಯಾವ ಬೆಳೆಯಲ್ಲಿ ಯಾವ್ದನ್ನ ನಾವು ಮಾಡಿದಾಗ ಎಂತ ರೋಗ ಮತ್ತು ಕೀಟಗಳನ್ನ ನಿರ್ವಹಣೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ವಿಷಯ ಮಂಡಿಸ್ತಾ ಇದ್ದೀನಿ. ಈಗ ನಾವು ಹತ್ತಿ ಅಂತ ತಗೊಂಡಾಗ ಹತ್ತಿನಲ್ಲಿ ರಸ ಹೀರುವ ಕೀಟಗಳು ಮೊದಲನೇ ಹಂತದಲ್ಲಿ ಜಾಸ್ತಿ ಬರುತ್ತೆ. ಅಂದ್ರೆ ಎಲೆಗಳು ಹುಲಸಾಗಿ ಬೆಳೀತಾ ಇರುತ್ತೆ, ಅದನ್ನ ವೆಜಿಟೇಟಿವ್ ಗ್ರೋತ್ ಅಂತ ಹೇಳ್ತೀವಿ. ಸೊ ಅಂತ ಒಂದು ಟೈಮಲ್ಲಿ, ಅಂತ ಒಂದು ಸಂದರ್ಭದಲ್ಲಿ ನಮಗೆ ರಸ ಹೀರುವ ಕೀಟಗಳು ಜಾಸ್ತಿ ಆಗಿರುತ್ತೆ. ರಸ ಹೀರುವ ಕೀಟ ಯಾವುದು ಅಂತಂದ್ರೆ ಅದು ಸಸ್ಯ ಏನಾಗಿರ್ಬೋದು, ಎಲೆ ಜಿಗಿ ಹುಳ ಆಗಿರ್ಬೋದು, ಬಿಳಿ ನೊಣ ಆಗಿರ್ಬೋದು, ಮತ್ತೆ ಥ್ರಿಪ್ಸ್ ನುಸಿ ಆಗಿರ್ಬೋದು. ಈ ರೀತಿ ಬರೋದ್ರಿಂದ ಇದನ್ನ ನಾವು ನಿರ್ವಹಣೆ ಮಾಡಬೇಕು ಅಂತಂದ್ರೆ ನಾವು ಬೀಜೋಪಚಾರ ಮಾಡಬಹುದು. ಸಾಧಾರಣವಾಗಿ ನೀವು ಯಾವುದೇ ಒಂದು ಬೀಜವನ್ನ ಕೊಂಡ್ಕೊಂಡಾಗ ಆ ಒಂದು ಬೀಜದ ಪ್ಯಾಕೆಟ್ ಮೇಲೆ ನೀವು ನೋಡಿದಾಗ ರೋಗನಾಶಕಗಳಿಂದ ಅದನ್ನ ಬೀಜೋಪಚಾರ ಮಾಡಿರೋದು ಕಾಣಿಸುತ್ತೆ ನಮ್ಗೆ. ಅಂದ್ರೆ ಇವಾಗ ಉದಾಹರಣೆಗೆ ಹೇಳೋದಾದ್ರೆ ಮುಸ್ಕಿನ ಜೋಳ ಬೀಜ ನೀವು ತಗೊಂಡ್ರಿ ಅಂತಂದ್ರೆ ಅದು ರೆಡ್ ಕಲರ್ ಇರುತ್ತೆ, ಕೆಂಪು ಕಲರ್ ಇರುತ್ತೆ. ಅಂದ್ರೆ ಅರ್ಥ ಏನು, ಅದರಲ್ಲಿ ಒಂದು ಬೀಜೋಪಚಾರ, ರೋಗನಾಶಕದಿಂದ ಬೀಜೋಪಚಾರ ಮಾಡಿದ್ದಾರೆ ಅಂತ ಅರ್ಥ. ಅದು ಆದ್ರೆ ಕೀಟನಾಶಕಗಳಿಂದ ಯಾರು ಬೀಜೋಪಚಾರ ಮಾಡಿರಲ್ಲ. ಹಾಗಾಗಿ ಕೀಟಗಳ ಒಂದು ಹಾವಳಿ ನಾವು ಮೊದಲನೇ ಹಂತದಲ್ಲಿ ತಡೆಗಟ್ಟಬೇಕು ಅಂತಂದ್ರೆ ಕೀಟನಾಶಕಗಳಿಂದ ನಾವು ಬೀಜೋಪಚಾರ ಮಾಡಬೇಕು. ಈಗ ನಾವು ಹತ್ತಿನಲ್ಲಿ ಹೇಳೋದಾದ್ರೆ ರಸ ಹೀರೋ ಕೀಟಗಳಿಗೆ ನಾವು ಬೀಜೋಪಚಾರ ಮಾಡಬೇಕು ಅಂತಂದ್ರೆ ನಮಗೆ ಇಮಿಡಾಕ್ಲೋಪ್ರಿಡ್ 48% FS ಅಂತ ಹೇಳಿ ಸಿಗುತ್ತೆ. ಇದು ಇದನ್ನ ನಾವು 1 ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾದಂತಹ ಬೀಜಕ್ಕೆ 500 ರಿಂದ 900 ml ನಷ್ಟು ನಾವು ಲೇಪನ ಮಾಡಿ, ಇದನ್ನ ಲೇಪನ ಮಾಡೋದು ಅಂತಂದ್ರೆ ಏನು, ನಾವು ಫಸ್ಟ್ ಬೀಜವನ್ನ ಎಷ್ಟು 1 ಹೆಕ್ಟೇರ್ ಪ್ರದೇಶಕ್ಕೆ ಏನ್ ಬೇಕಾಗಿದೆ ಆ ಬೀಜವನ್ನ ಒಂದು ಚೀಲದ ಮೇಲೆ ಹಾಕೊಳ್ಬೇಕು. ಹಾಕೊಂಡು ನೀವು ಕೈಗಳಿಗೆ ಗ್ಲೌಸ್ ಅನ್ನ ಹಾಕೋಬೇಕು. ಯಾಕಂತಂದ್ರೆ ಇವೆಲ್ಲ ಕೀಟನಾಶಕ ಉಪಯೋಗಿಸ್ತಾ ಇರೋದ್ರಿಂದ ನಮ್ಮ ಒಂದು ದೇಹದ ಒಳಗೆ ಕೀಟನಾಶಕ ಪ್ರವೇಶ ಮಾಡಬಾರದು ಅಂತಂದ್ರೆ ಕೈಗಳಿಗೆ ಗ್ಲೌಸ್ ಅನ್ನ ಅಂದ್ರೆ ಕೈ ಕವಚಗಳನ್ನ ಹಾಕೊಂಡಿರ್ಬೇಕು, ಮತ್ತೆ ಮುಖಕ್ಕೆ ಮಾಸ್ಕ್ ಅನ್ನ ಹಾಕೊಂಡಿರ್ಬೇಕು. ಈ ರೀತಿ ಹಾಕೊಂಡು ಚೀಲದ ಮೇಲೆ ಬೀಜವನ್ನ ಹರಡಿ ಆ ಬೀಜಕ್ಕೆ ಇಮಿಡಾಕ್ಲೋಪ್ರಿಡ್ ಅನ್ನ ನಾವು ಅಲ್ಲಿ ಎಷ್ಟು ಪ್ರಮಾಣ ಶಿಫಾರಸ್ ಆಗಿದೆ ಆ ಪ್ರಮಾಣವನ್ನ ನಾವು ಅಲ್ಲಿ ಅದ್ರ ಮೇಲೆ ಹಾಕಿ ನಾವು ಕೈಗಳಿಂದ ಅದನ್ನ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ಇದನ್ನ ನೆರಳಲ್ಲಿ ನಾವು ಸ್ವಲ್ಪ ಕಾಲ ಅದನ್ನ ಒಣಗಿಸ್ಬೇಕು. ಸ್ವಲ್ಪ ಕಾಲ ಅಂತಂದ್ರೆ 2 ಅವರು ಅಥವಾ 2 ತಾಸು ಅಥವಾ 3 ತಾಸು ಈ ರೀತಿ ಅದನ್ನ ಇಟ್ಟು ಅದು ಚೆನ್ನಾಗಿ ಆ ಒಂದು ಬೀಜದ ಮೇಲೆ ಮೆತ್ಕೊಂಡ ನಂತರ ನಾವು ಅದನ್ನ ಬಿತ್ತನೆಗೆ ಬಳಸಬೇಕಾಗುತ್ತೆ. ಈ ರೀತಿ ಇಮಿಡಾಕ್ಲೋಪ್ರಿಡ್ 48% FS ನ ಬಳಸಬಹುದು. ಇಲ್ಲ ಅಂತಂದ್ರೆ ಇಮಿಡಾಕ್ಲೋಪ್ರಿಡ್ 70% WS ಅಂತ ಸಿಗುತ್ತೆ. ಅದನ್ನ 1 ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾದಂತ ಬೀಜಕ್ಕೆ 500 ml ಅಷ್ಟು ಅದನ್ನ ಹಾಕಿ ಬೀಜೋಪಚಾರ ಮಾಡಿ ನಾವು ಬಳಸಬಹುದಾಗಿದೆ. ಇಮಿಡಾಕ್ಲೋಪ್ರಿಡ್ ಸಿಗ್ಲಿಲ್ಲ ಅಂತಂದ್ರೆ ಥಯಾಮೆಥಾಕ್ಸಾಮ್ ಅಂತ ಸಿಗುತ್ತೆ. ಥಯಾಮೆಥಾಕ್ಸಾಮ್ 30% FS ಅಂತ ಹೇಳಿ ಅದು 1 kg ಬಿತ್ತನೆ ಬೀಜಕ್ಕೆ 10 ml ಅಷ್ಟು ಸೇರಿಸಿ ನಾವು ಮಿಶ್ರಣ ಮಾಡಿ ಅದನ್ನ ನೆರಳಿನಲ್ಲಿ ಒಣಗಿಸಿ ಅದಾದ ನಂತರ ನಾವು ಬಿತ್ತನೆನ ಮಾಡಬಹುದು. ಅದಲ್ಲದೆ ಥಯಾಮೆಥಾಕ್ಸಾಮ್ 70% WS ಅಂತ ಸಿಗುತ್ತೆ, ಅದು ಸಹ ನಾವು ಬಳಸಬಹುದಾಗಿದೆ. ಅದನ್ನು ಅಷ್ಟೇ 1 kg 1 ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾದಂತ ಬಿತ್ತನೆ ಬೀಜಕ್ಕೆ 430 ml ನಷ್ಟು ನಾವು ಸೇರಿಸಿ ಬೀಜೋಪಚಾರ ಮಾಡಿ ಬಳಸಬಹುದಾಗಿದೆ. ಈ ರೀತಿ ರಸ ಹೀರುವ ಕೀಟಗಳಿಗೆ ನಾವು ಬಳಸಬಹುದು ಹತ್ತಿಯಲ್ಲಿ. ಇನ್ನ ಜೋಳ ಅಂತ ತಗೊಂಡಾಗ, ಇನ್ನೇನ್ ಜೋಳ ಮಳೆ ಬಂದಾಗ ಜೋಳವನ್ನ ಬಿತ್ತನೆ ಮಾಡ್ತೀವಿ ಅಂತಂದಾಗ ಜೋಳದಲ್ಲಿ ಬರ್ತಕ್ಕಂತ ಮುಖ್ಯವಾದ ಕೀಟ ಅಂತಂದ್ರೆ ಸುಳಿ ನೊಣ, ಶೂಟ್ ಫ್ಲೈ ಅಂತ ಹೇಳ್ತೀವಿ. ಇದು ಶೂಟ್ ಫ್ಲೈ ನಿಮ್ಗೆ ಬಿತ್ತನೆ ಮಾಡಿ ಸ್ವಲ್ಪ ದಿವಸಗಳಿಗೆ ಇದು ಅಂದ್ರೆ ಪೈರು ಬಂದ ಸ್ವಲ್ಪ ದಿವಸಗಳಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಇದು. ಸೊ ಇದನ್ನ ನಾವು ಕಡಿಮೆ ಮಾಡ್ಬೇಕು ಅಂತಂದ್ರೆ ಇಮಿಡಾಕ್ಲೋಪ್ರಿಡ್ 48% FS ಅಂತ ಏನ್ ಸಿಗ್ತಾ ಇದೆ ಅದು 1 ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾದಂತ ಬಿತ್ತನೆ ಬೀಜಕ್ಕೆ 1200 ml ಅಷ್ಟು ಬೆರಕೆ ಮಾಡಿ ಅದನ್ನ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ತದನಂತರ ಅದನ್ನ ಉಪಯೋಗಿಸಬಹುದು. ಅಥವಾ ಥಯಾಮೆಥಾಕ್ಸಾಮ್ 30% FS ಏನ್ ಸಿಗುತ್ತೆ 1 kg ಬಿತ್ತನೆ ಬೀಜಕ್ಕೆ 10 ml ಅಷ್ಟು ಅದನ್ನ ಬೀಜೋಪಚಾರ ಮಾಡಿ ನಂತರ ಅದನ್ನ ಬಳಸಬಹುದಾಗಿದೆ. ಅದಲ್ಲದೆ ಇಮಿಡಾಕ್ಲೋಪ್ರಿಡ್ 70% WS ಇದನ್ನು ಸಹ ನಾವು ಇಲ್ಲಿ ಬಳಕೆ ಮಾಡಬಹುದು. ಇದರಿಂದ ಈ ಸುಳ್ಳು ನೊಣದ ಹಾವಳಿಯನ್ನ ಏನಿಲ್ಲ ಅಂತಂದ್ರು 1 ತಿಂಗಳವರೆಗೆ ಇದನ್ನ ತಡೆಗಟ್ಟಬಹುದು. ಅದಾದ ನಂತರ ಬರಬಹುದು ಕೀಟಗಳ ಒಂದು ಹಾವಳಿ ಬರಬಹುದು, ಆದ್ರೆ ಅವಾಗ ನಾವು ಬೇರೆ ಸಿಂಪರಣೆಯನ್ನ ತಗೊಳ್ಬಹುದು. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಉಪಯೋಗ ಏನು ಅಂತಂದ್ರೆ ನಾವು ಮುಂದೆ ಬಳಸತಕ್ಕಂತಹ ಕೀಟನಾಶಕ ಏನಿದೆ ಅದನ್ನ ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ ಕಡಿಮೆ ಸಂಖ್ಯೆಯಲ್ಲಿ ನಾವು ಬಳಸಲಿಕ್ಕೆ ಅನುಕೂಲ ಆಗುತ್ತೆ. ಆದ್ರಿಂದ ನಾವು ಬೀಜೋಪಚಾರ ಮೊದಲೇ ಮಾಡಿಬಿಟ್ರೆ ಈ ಒಂದು ಬೆಳವಣಿಗೆ ಹಂತದಲ್ಲಿ ನಾವು ಕಂಟ್ರೋಲ್ ಮಾಡಿಬಿಟ್ರೆ ನೆಕ್ಸ್ಟ್ ನಾವು ಏನ್ ಕೀಟನಾಶಕಗಳು ಬಳಸ್ತೀವಿ ಅದನ್ನ ಕಡಿಮೆ ಪ್ರಮಾಣದಲ್ಲಿ ನಾವು ಬಳಸಬಹುದು. ಅಂದ್ರೆ ಕಡಿಮೆ ಪ್ರಮಾಣ ಅಂತಂದ್ರೆ ನೀವು 10 ಸರಿ ಸಿಂಪರಣೆ ಮಾಡ್ತಾ ಇದ್ರೆ ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತೆ 6 ಸರಿ ಸಿಂಪರಣೆ ಮಾಡಬಹುದು. ಈ ರೀತಿ ಕಡಿಮೆ ಮಾಡಬಹುದು ಅದನ್ನ. ಅದೇ ರೀತಿ ಮುಸ್ಕಿನ ಜೋಳ, ಇನ್ ಮುಸ್ಕಿನ ಜೋಳದಲ್ಲಿ ತಗೊಂಡಾಗ್ಲೂ ಸಹ ಮುಸ್ಕಿನ ಜೋಳದಲ್ಲಿ ನಮಗೆ ಬರ್ತಕ್ಕಂಥದ್ದು ಈಗ ಮುಖ್ಯವಾಗಿ ಅಂತಂದ್ರೆ ಸೈನಿಕ ಹುಳು. ಈ ಸೈನಿಕ ಹುಳುನ ನಾವು ಮೊದಲನೇ ಹಂತದಲ್ಲೇ ಅಂದ್ರೆ ಬೀಜದಿಂದ ಪೈರ್ ಏನ್ ಬರುತ್ತೆ ಪೈರ್ ಹಂತದಲ್ಲೇ ನಾವು ಕಡಿಮೆ ಮಾಡಬೇಕು ಅಂತಂದ್ರೆ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಬಹುದು. ಇಲ್ಲಿ ಕ್ಲೋರಾಂಟ್ರಿಲಿ ಪ್ರೋಲ್ 50% FS ಅಂತ ಹೇಳಿ ಸಿಗುತ್ತೆ. ಇದು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾದಂತ ಬಿತ್ತನೆ ಬೀಜಕ್ಕೆ 112 ಮಿಲಿಯಷ್ಟು ಬೀಜೋಪಚಾರ ಮಾಡಿ ಅದಾದ ನಂತರ ಅದನ್ನ ಬಿತ್ತನೆ ಮಾಡೋದ್ರಿಂದ ಈ ಸೈನಿಕ ಹುಳುವಿನ ಬಾಧೆನ ನಾವು ಕಡಿಮೆ ಮಾಡಬಹುದು. ಅದೇ ರೀತಿ ನಾವು ದ್ವಿದಳ ಧಾನ್ಯಗಳು ಯಾವ್ದಾದ್ರೂ ದ್ವಿದಳ ಧಾನ್ಯಗಳಾಯ್ತು, ಸೊ ಈ ತರ ಒಂದು ದ್ವಿದಳ ಧಾನ್ಯಗಳಲ್ಲಿ ಕೆಲವೊಂದು ರೋಗ ಮತ್ತು ಕೀಟಗಳ ಒಂದು ಬಾಧೆ ಕಾಣಿಸ್ಕೊಳ್ಳುತ್ತೆ. ಸೊ ಅಂತ ಸಂದರ್ಭದಲ್ಲಿ ಇವಾಗ ಉದಾಹರಣೆಗೆ ಅದರಲ್ಲಿ ರೂಟ್ ರಾಟ್ ಅಂತ ಬರುತ್ತೆ, ಅಂದ್ರೆ ಕೊಳೆ ರೋಗ, ಬೇರು ಕೊಳೆ ರೋಗ ಬರುತ್ತೆ. ಈ ಬೇರು ಕೊಳೆ ರೋಗನ ನಾವು ತಡೆಗಟ್ಟಬೇಕು ಅಂತಂದ್ರೆ ನಾವು ಟ್ರೈಕೋಡರ್ಮ ವಿರಿಡೆ ಅಂತಕ್ಕಂತ ಒಂದು ಸೂಕ್ಷ್ಮ ಜೀವಾಣು ಸಿಗುತ್ತೆ. ಇದು ಎಲ್ಲಾ ಮಾರುಕಟ್ಟೆಗಳಲ್ಲೂ ಸಿಗ್ತಾ ಇದೆ. ಇದು ಇದನ್ನ ತಂದು 1 ಕೆಜಿ ಬಿತ್ತನೆ ಬೀಜಕ್ಕೆ 4 ಗ್ರಾಂನಷ್ಟು ನಾವು ಮಿಶ್ರಣ ಮಾಡಿ ಅದನ್ನ ನೆರಳಿನಲ್ಲಿ ಒಣಗಿಸಿ ನಾವು ಬೀಜೋಪಚಾರ ಮಾಡಿದ ನಂತರ ಅದನ್ನ ಬಿತ್ತನೆ ಮಾಡೋದ್ರಿಂದ ಈ ಒಂದು ರೂಟ್ ರಾಟ್ ಅಥವಾ ಬೇರು ಕೊಳೆ ರೋಗವನ್ನ ನಾವು ಕಡಿಮೆ ಮಾಡಬಹುದಾಗಿದೆ. ಇನ್ನ ತರಕಾರಿ ಬೆಳೆಗಳು ಅಂತ ತಗೊಂಡಾಗ ತರಕಾರಿ ಬೆಳೆಗಳಲ್ಲಿ ಉದಾಹರಣೆಗೆ ಟೊಮೆಟೊ ಅಂತ ಹೇಳಿ ತಗೊಂಡಾಗ ಟೊಮೆಟೊದಲ್ಲಿ ಬಹಳಷ್ಟು ರೋಗಗಳು ಮತ್ತೆ ಕೀಟಗಳು ಕಂಡು ಬರುತ್ತೆ. ಈ ರೋಗಗಳು ಬಂದಾಗ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ. ಆದ್ರಿಂದ ನಾವು ಬೀಜೋಪಚಾರ ಮಾಡೋದ್ರಿಂದ ನಮಗೆ ಇಲ್ಲಿ ಸದೃಢವಾದ ಒಂದು ಬೆಳೆನ ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ತರ ಒಂದು ರೋಗಗಳನ್ನ ತಡೆಗಟ್ಟಲಿಕ್ಕೋಸ್ಕರ ನಾವು ಇಲ್ಲಿ ಬೀಜೋಪಚಾರ ಮಾಡಬೇಕಾಗಿರೋದು ಟ್ರೈಕೋಡರ್ಮ ವಿರಿಡೆಯಿಂದ. ಅದನ್ನ 100 ಗ್ರಾಂ ಬಿತ್ತನೆ ಬೀಜಕ್ಕೆ, ಟೊಮೆಟೊ ಬಿತ್ತನೆ ಬೀಜಕ್ಕೆ 2 ಗ್ರಾಂನಷ್ಟು ಟ್ರೈಕೋಡರ್ಮವನ್ನ ಬೆರಕೆ ಮಾಡಿಕೊಂಡು ಅದನ್ನ ನಾವು ಬಿತ್ತನೆ ಮಾಡೋದ್ರಿಂದ ನಮಗೆ ಇಲ್ಲಿ ಬರ್ತಕ್ಕಂತಹ ರೋಗಗಳನ್ನ ಅಂದ್ರೆ ವಿಲ್ಟ್ ಅಂತಂದ್ರೆ ಸೊರಗು ರೋಗ, ಡ್ಯಾಂಪಿಂಗ್ ಆಫ್ ಅಂತ ಹೇಳ್ತೀವಿ, ಇನ್ನೊಂದು ಅರ್ಲಿ ಬ್ಲೈಟ್ ಅಂತಂದ್ರೆ ಅಂಗಮಾರಿ ರೋಗ, ಮತ್ತೆ ಅಂಗಮಾರಿ ರೋಗ ಅಂತಂದ್ರೆ ಮುಂಚಿತವಾಗಿ ಬರ್ತಕ್ಕಂತಹ ಅಂಗಮಾರಿ ರೋಗ, ಇಂಥವನ್ನೆಲ್ಲ ನಾವು ಇಲ್ಲಿ ತಡೆಗಟ್ಟಬಹುದು. ಟ್ರೈಕೋಡರ್ಮ ವಿರಿಡೆ ಇಲ್ಲದಿದ್ರೆ ಬೇರೆ ಒಂದು ಸೂಕ್ಷ್ಮ ಜೀವಿನೂ ಸಹ ಸಿಗುತ್ತೆ, ಅದು ಸೂಡೋಮೊನಾಸ್ ಫ್ಲೋರೆಸೆನ್ಸ್ ಅಂತ ಸಿಗುತ್ತೆ. ಅದನ್ನ 1 ಕೆಜಿ ಬಿತ್ತನೆ ಬೀಜಕ್ಕೆ 10 ಗ್ರಾಂನಷ್ಟು ನಾವು ಮಿಶ್ರಣ ಮಾಡಿ ಬೀಜೋಪಚಾರ ಮಾಡಿ ಅದನ್ನ ನಾವು ಬೀಜವನ್ನ ಬಿತ್ತನೆ ಮಾಡೋದ್ರಿಂದ ಟೊಮೆಟೊದಲ್ಲಿ ಬರ್ತಕ್ಕಂತಹ ರೋಗಗಳನ್ನ ನಾವು ತಡೆಗಟ್ಟಬಹುದು. ಅದೇ ರೀತಿ ಬದನೆಕಾಯಿ ಅಂತ ತಗೊಂಡಾಗ ಬದನೆಕಾಯಿಯಲ್ಲಿ ತುಂಬಾ ಬರ್ತಕ್ಕಂಥದ್ದು ಸೊರಗು ರೋಗ, ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ತಡೆಗಟ್ಟಬೇಕು ಅಂತಂದ್ರೆ ಬೀಜೋಪಚಾರವನ್ನ ನಾವು ಮಾಡಬಹುದು. ಇದರಲ್ಲಿ ಸೂಡೋಮೊನಾಸ್ ಫ್ಲೋರೋಸೆನ್ಸ್ ಅಂತ ಇದು ಸೂಕ್ಷ್ಮ ಜೀವಿ, ಇದು ಇದನ್ನ 1 ಕೆಜಿ ಬಿತ್ತನೆ ಬೀಜಕ್ಕೆ 10 ಗ್ರಾಂನಷ್ಟು ಬೆರಕೆ ಮಾಡಿಕೊಂಡು ನಾವು ಬಿತ್ತನೆ ಮಾಡಿದಾಗ ಇದು ರೋಗದಿಂದ ಮುಕ್ತ ಆಗುತ್ತೆ. ಅದೇ ರೀತಿ ಸೂರ್ಯಕಾಂತಿ ಅಂತ ಹೇಳಿ ತಗೊಂಡಾಗ ಸೂರ್ಯಕಾಂತಿಯಲ್ಲಿ ಕೆಲವೊಂದು ರೋಗಗಳು ಬರುತ್ತೆ, ಮತ್ತೆ ರಸ ಹೀರುವ ಕೀಟಗಳು ಸಹ ಬರುತ್ತೆ. ಸೊ ರಸ ಹೀರುವ ಕೀಟ ಬಂದಾಗ ಏನಾಗುತ್ತೆ ಅಂತಂದ್ರೆ ಆ ರಸ ಹೀರುವ ಕೀಟಗಳು ವೈರಸ್ ರೋಗಾಣುವನ್ನ ಹರಡ್ಲಿಕ್ಕೆ ವಾಹಕವಾಗಿದೆ. ಆದ್ರಿಂದ ಈ ರಸ ಹೀರುವ ಕೀಟಗಳನ್ನು ಸಹ ನಾವು ತಡೆಗಟ್ಟೋದು ಬಹಳ ಮುಖ್ಯ ಆಗುತ್ತೆ. ಇವೆಲ್ಲವೂ ಮೊದಲನೇ ಹಂತದಲ್ಲೇ ಬರ್ತಕ್ಕಂತ ಆಗಿರೋದ್ರಿಂದ ಈ ಒಂದು ಬೀಜವನ್ನ ನಾವು ಇಮಿಡಾಕ್ಲೋಪ್ರಿಡ್ 48% FS ಅಂತ ಏನ್ ಸಿಗುತ್ತೆ ಅದನ್ನ 1 ಕೆಜಿ ಬಿತ್ತನೆ ಬೀಜಕ್ಕೆ 5-9 ಗ್ರಾಂನಷ್ಟು ಅದನ್ನ ಮಿಶ್ರಣ ಮಾಡಿ ನೆರಳಿನಲ್ಲಿ ಒಣಗಿಸ್ಬಿಟ್ಟು ಅದಾದ ನಂತರ ಬಿತ್ತನೆಯನ್ನ ಮಾಡಬೇಕಾಗುತ್ತೆ. ಮತ್ತೆ ರೋಗಕ್ಕಾಗಿ ಟ್ರೈಕೋಡರ್ಮ ವಿರಿಡೆ ಸೂಕ್ಷ್ಮ ಜೀವಾಣುವನ್ನ ನಾವು 1 ಕೆಜಿ ಬಿತ್ತನೆ ಬೀಜಕ್ಕೆ 6 ಗ್ರಾಂನಷ್ಟು ಮಿಶ್ರಣ ಮಾಡಿ ಅದನ್ನ ನೆರಳಲ್ಲಿ ಒಣಗಿಸಿ ಬಿತ್ತನೆ ಮಾಡೋದ್ರಿಂದ ಸೂರ್ಯಕಾಂತಿಯಲ್ಲಿ ಬರ್ತಕ್ಕಂತಹ ರೋಗಗಳನ್ನು ಸಹ ನಾವು ಇಲ್ಲಿ ನಿರ್ವಹಣೆ ಮಾಡಬಹುದು. ಇನ್ನ ಕೆಲವೊಂದು ಬೆಳೆಗಳಲ್ಲಿ ನಮಗೆ ಗೆದ್ಲು ಹುಳುವಿನ ಬಾಧೆ ಸಹ ಕಾಣಿಸ್ಕೊಳ್ಳುತ್ತೆ, ಅದರಲ್ಲೂ ಬೇಸಿಗೆ ಹಂಗಾಮಲ್ಲಿ ಅದು ಜಾಸ್ತಿ ಆಗಿರುತ್ತೆ. ಈ ತರ ಒಂದು ಗೆದ್ಲು ಹುಳುವಿನ ಒಂದು ಬಾಧೆ ಕಂಡು ಬರುತ್ತೆ ಅಂದ್ರೆ ಎಲ್ಲಿ ಗೆದ್ಲು ಹುಳುವಿನ ಬಾಧೆ ಕಂಡು ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ, ಅಂತ ಪ್ರದೇಶಗಳಲ್ಲಿ ನೀವೇನ್ ಬಿತ್ತನೆ ಬೀಜವನ್ನ ನೀವು ಬಿತ್ತನೆ ಮಾಡ್ತೀರಿ ಅದಕ್ಕೆ 1 ಕೆಜಿ ಬಿತ್ತನೆ ಬೀಜಕ್ಕೆ 4 ಮಿಲಿಯಷ್ಟು ಕ್ಲೋರೋಪೈರಿಫಾಸ್ 20 ECಯನ್ನ ಅದನ್ನ ಮಿಶ್ರಣ ಮಾಡಿ ಬೀಜೋಪಚಾರ ಮಾಡಿ ನೆರಳಲ್ಲಿ ಒಣಗಿಸಿ ಅದಾದ ನಂತರ ನಾವು ಬಿತ್ತನೆ ಮಾಡೋದ್ರಿಂದ ಆ ಒಂದು ಗೆದ್ಲು ಹುಳುವಿನ ಬಾಧೆಯನ್ನ ನಾವು ಕಡಿಮೆ ಮಾಡಬಹುದು. ಈ ರೀತಿ ಬೀಜೋಪಚಾರವನ್ನ ನಾವು ಸುಮಾರು ಬೆಳೆಗಳಲ್ಲಿ ಇದನ್ನ ಮಾಡಬಹುದಾಗಿದೆ. ಅದಲ್ಲದೆ ಕೇವಲ ಕೀಟನಾಶಕದಿಂದ ಮಾತ್ರ ಅಲ್ಲ, ಬೀಜವನ್ನ ಬಿತ್ತುವುದಕ್ಕೂ ಮುಂಚಿತವಾಗಿ ಬಯೋಫರ್ಟಿಲೈಸರ್ ಅಂದ್ರೆ ಜೈವಿಕ ಗೊಬ್ಬರದಿಂದ ಮತ್ತೆ ರೋಗನಾಶಕದಿಂದ ಸಹ ನೀವು ಬೀಜೋಪಚಾರ ಮಾಡಿ ಇದನ್ನ ಬಿತ್ತನೆ ಮಾಡಬಹುದು. ಅವಾಗ ಆ ರೀತಿ ನೀವು ಒಂದ್ ಬೀಜ ಏನ್ ತಂದಿರ್ತೀರ ಆ ಬೀಜವನ್ನ ಎಲ್ಲದ್ರಿಂದನೂ ನೀವು ಬೀಜೋಪಚಾರ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ನಾವು ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕಾಗುತ್ತೆ. ಬೀಜೋಪಚಾರ ಮಾಡಿ ಅದು ನೆರಳಿನಲ್ಲಿ ನಾವು ಒಣಗಿಸಿದಾಗ ಅದು ಲೇಪನ ಆದ ನಂತರ ನಾವು ರೋಗನಾಶಕದಿಂದ ಬೀಜೋಪಚಾರ ಮಾಡಬೇಕಾಗತ್ತೆ. ರೋಗನಾಶಕದಿಂದ ಮಾಡಿ ಅದನ್ನ ಮತ್ತೆ ತಿರ್ಗ ನಾವು ನೆರಳಿನಲ್ಲಿ ಒಂದು 2-3 ತಾಸು ಅದನ್ನ ಒಣಗಿಸಿದ ನಂತರ ಕೀಟನಾಶಕದಿಂದ ಬೀಜೋಪಚಾರ ಮಾಡಿ, ಅಂದ್ರೆ ಈ ಒಂದು ಸೀರಿಯಲ್ ಅಲ್ಲಿ, ಅಂದ್ರೆ ಮೊದಲು ಜೈವಿಕ ಗೊಬ್ಬರ, ಅದಾದ ನಂತರ ರೋಗನಾಶಕ, ಅದಾದ ನಂತರ ಕೀಟನಾಶಕ, ಈ ರೀತಿ ಅದಕ್ಕೆ ಸರಿಯಾದ ಒಂದು ಸಮಯವನ್ನ ಕೊಟ್ಟು ಅದನ್ನ ಬೀಜೋಪಚಾರ ಮಾಡಿ ತದನಂತರ ನಾವು ಬಿತ್ತನೆ ಮಾಡೋದ್ರಿಂದ ಗೊಬ್ಬರನೂ ಸಿಗುತ್ತೆ, ರೋಗನೂ ತಪ್ಪಿಸಿದಂಗಾಗತ್ತೆ, ಮತ್ತೆ ಕೀಟವನ್ನು ನಾವು ತಪ್ಪಿಸಿದಂಗಾಗತ್ತೆ. ಈ ರೀತಿ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡೋದ್ರಿಂದ ಸಾಕಷ್ಟು ರೋಗ ಮತ್ತು ಕೀಟಗಳನ್ನ ಮೊದಲನೇ ಹಂತದಲ್ಲೇ ನಾವು ತಡೆಗಟ್ಟೋದ್ರಿಂದ ತದನಂತರ ನಾವು ಬಳಸ್ತಕ್ಕಂತ ಕೀಟನಾಶಕ ಮತ್ತು ರೋಗನಾಶಕ ಆಗ್ಲಿ ಅದನ್ನ ಕಡಿಮೆ ಪ್ರಮಾಣದಲ್ಲಿ ನಾವು ಬಳಸೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತಂದ್ರೆ ನಾವೇನ್ ವೆಚ್ಚ ಮಾಡ್ತಾ ಇದೀವಿ ಅದರಲ್ಲಿ ಕಡಿಮೆ ಆಗುತ್ತೆ, ಆದ್ರಿಂದ ನಮಗೆ ಲಾಭ ಜಾಸ್ತಿ ಆಗುತ್ತೆ. ಈ ರೀತಿ ಈ ಲಾಭವನ್ನ ಪಡ್ಕೋಬೇಕು ರೈತರು ಅಂತ ಹೇಳ್ತಾ. ಮೇಡಮ್, ಇದುವರೆಗೆ ತಾವು ಏನಂತಂದ್ರೆ ಏಕದಳ ಧಾನ್ಯ, ದ್ವಿದಳ ಧಾನ್ಯ ಜೊತೆಗೆ ಕೆಲವೊಂದು ವಾಣಿಜ್ಯ ಬೆಳೆಗಳ ಬಗ್ಗೆ, ಅಂದ್ರೆ ಇದರಲ್ಲಿ ಯಾವ ರೀತಿಯಿಂದ ನಾವು ಬೀಜೋಪಚಾರ ಮಾಡಬೇಕು, ಏನಿದ್ರ ಉಪಯೋಗ ಅಂತಂತ ಹೇಳಿದ್ರಿ. ಆದ್ರೆ ಈಗ ಪ್ರಮುಖವಾಗಿ ಈ ಭಾಗದಲ್ಲಿ ತೋಟಗಾರಿಕೆ ಬೆಳೆಗಳು ಜಾಸ್ತಿ ಬೆಳೀತಕ್ಕಂತ ಒಂದು ಭಾಗ, ಅದರಲ್ಲಿ ವಿಶೇಷವಾಗಿ ಈಗ ಕಾಳು ಮೆಣಸು ಅಂತ ಅನ್ಕೊಳ್ಳಿ, ಜೊತೆಗೆ ಶುಂಠಿ, ಜೊತೆಗೆ ಬೇರೆ ಒಂದು ಇದು ಸ್ಯಾಪ್ಲಿಂಗ್ಸ್ ಅಂತ ಏನ್ ಹೇಳ್ತೀವಿ ನಾವು, ಕಡ್ಡಿ ಅಂತ ಹೇಳ್ತೀವಲ್ಲ, ನಾಟಿ ಮಾಡ್ತಕ್ಕಂತ ಕಡ್ಡಿಗಳು. ಸೊ ಇದರ ಬಗ್ಗೆ ಹೇಳುವುದಾದರೆ ಬೀಜೋಪಚಾರ ಯಾವ ರೀತಿಯಿಂದ ಮಾಡಬಹುದು ಇದರಲ್ಲಿ, ಅಥವಾ ಇದನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಮೇಡಮ್ ಈ ಒಂದು ಬೆಳೆಗಳಲ್ಲಿ? ಸರ್, ತಾವೇನ್ ಪ್ರಶ್ನೆ ಕೇಳಿದ್ರಿ ಅದ್ರ ಬಗ್ಗೆ ಹೇಳೋದಾದ್ರೆ, ಇವಾಗ ಉದಾಹರಣೆಗೆ ಕಾಳುಮೆಣಸು ಅಂತ ನೀವು ಹೇಳ್ತಾ ಇದ್ರಿ, ಕಾಳುಮೆಣಸು ಅಂತ ತಗೊಂಡಾಗ ಕಾಳುಮೆಣಸಿನ ಒಂದು ಕಟಿಂಗ್ಸ್ ಅನ್ನ, ಅಂದ್ರೆ ಆ ಒಂದು ಕಡ್ಡಿಗಳನ್ನ ನಾವು ನೆಡೋದಕ್ಕೂ ಮುಂಚಿತವಾಗಿ ಅದನ್ನ ಈ ರೀತಿ ರೋಗಗಳು ಬರೋದನ್ನ ತಡೆಗಟ್ಟಲಿಕ್ಕೋಸ್ಕರ ಕೆಲವೊಂದು ಉಪಚಾರಗಳನ್ನ ನಾವು ಇಲ್ಲಿ ಮಾಡಬಹುದು. ಉದಾಹರಣೆಗೆ ಇವಾಗ ನಾನು ಹೇಳ್ತಾ ಇದ್ದೀನಿ, ಕಾಳುಮೆಣಸಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಸೊರಗು ರೋಗ, ಅಂದ್ರೆ ಶೀಘ್ರ ಸೊರಗು ರೋಗ ಮತ್ತೆ ನಿಧಾನ ಸೊರಗು ರೋಗ ಬರುತ್ತೆ. ಅದರಲ್ಲೂ ನಮ್ಗೆ ನರ್ಸರಿಯಲ್ಲಿ ನಮಗೆ ಜಾಸ್ತಿ ಕಂಡು ಬರ್ತಕ್ಕಂಥದ್ದು ಶೀಘ್ರ ಸೊರಗು ರೋಗ. ಸೊ ಇದನ್ನ ನಾವು ತಡೆಗಟ್ಟಬೇಕು ಅಂತಂದ್ರೆ ನಾವು ಈ ಒಂದು ಕಟಿಂಗ್ಸ್ ಅಥವಾ ಕಡ್ಡಿ ಏನಿದೆ ಆ ಕಡ್ಡಿಯನ್ನ ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಅಂತ ಹೇಳಿ ಒಂದು ಜೈವಿಕ ನಾಶಕ ಇದೆ, ಇದನ್ನ ನಾವು 750 ml ನೀರು, ಅಂದ್ರೆ 3/4 ಲೀಟರ್ ನೀರಲ್ಲಿ 250 g ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಅನ್ನ ನಾವು ಬೆರೆಸ್ಬಿಟ್ಟು ಒಂದು ಪಾತ್ರೆಯಲ್ಲಿ ಇಟ್ಕೋಬೇಕು. ಪಾತ್ರೆ ಅಂತಂದ್ರೆ ಒಂದು ಸಣ್ಣ ಬಕೆಟ್ ಅಲ್ಲಿ ಇಟ್ಕೊಳ್ಬೇಕು. ಅದ್ರೊಳಗೆ ನಾವು ಈ ಕಟಿಂಗ್ಸ್ ಅನ್ನ ನಾವು ಏನೇನು ಕಟಿಂಗ್ಸ್ ಅಥವಾ ಕಡ್ಡಿಗಳನ್ನ ಹಾಕ್ತಾ ಇದೀವಿ ಅದನ್ನೆಲ್ಲ ಒಂದು ಬಂಡಲ್ ಮಾಡ್ಬಿಟ್ಟು ಅದ್ರೊಳಗೆ ಹಾಕ್ಬಿಡ್ಬೇಕು. ಅದ್ರೊಳಗೆ ಹಾಕಿ 20 ನಿಮಿಷ ಬಿಟ್ಬಿಡ್ಬೇಕು. ಈ ರೀತಿ ಮಾಡೋದ್ರಿಂದ ಅದು ಸೂಡೋಮೋನಾಸ್ ಇಂದ ಲೇಪನ ಆಗುತ್ತೆ. ಅದಾದ ನಂತರ ನಾವು ಬುಟ್ಟಿಗಳಿಗೆ ಅದನ್ನ ನೆಡಬೇಕಾಗುತ್ತೆ. ಈ ರೀತಿ ಮಾಡಬಹುದು. ಈ ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಇಲ್ಲ ಅಂತಂದ್ರೆ ನಾವು ರೋಗನಾಶಕದಿಂದ ಉಪಚಾರ ಮಾಡಬೇಕು ಅಂತಂದ್ರೆ ರೋಗನಾಶಕದಿಂದನೂ ಮಾಡಬಹುದು. ಅದಕ್ಕೋಸ್ಕರ ನಮ್ಗೆ ಬೇಕಾಗಿರೋದು ಏನು ಅಂತಂದ್ರೆ ಕಾರ್ಬೆಂಡಜಿಮ್ ಪ್ಲಸ್ ಮ್ಯಾಂಕೋಜೆಬ್ ಅಂತ ಹೇಳ್ಬಿಟ್ಟು ಒಂದು ರೋಗನಾಶಕ ಸಿಗುತ್ತೆ. ಇದರಲ್ಲಿ 2 g 1 ಲೀಟರ್ ನೀರಿನಲ್ಲಿ ಸೇರಿಸ್ಬಿಟ್ಟು ಅದನ್ನ ಒಂದು ಬಕೆಟ್ ಅಲ್ಲಿ ಒಂದು 5 ಲೀಟರ್ ಅಷ್ಟು ತಗೊಂಡು ಅದರಲ್ಲಿ ನಾವು ಈ ಒಂದು ಕಟಿಂಗ್ಸ್ ನ ಬಂಡಲ್ ಏನ್ ಮಾಡಿರ್ತೀವಿ ಕಡ್ಡಿಗಳನ್ನ ಅದನ್ನ ಅದ್ರೊಳಗೆ ಹಾಕ್ಬಿಡ್ಬೇಕು. ಅದನ್ನ 30 ನಿಮಿಷದ ನಂತರ ನಾವು ಅದನ್ನ ತೆಗ್ದ್ಬಿಟ್ಟು ನಾವು ಬುಟ್ಟಿಗಳಿಗೆ ನಡುವಂತ ಒಂದು ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಈ ರೀತಿ ಕಡ್ಡಿಗಳನ್ನ ಉಪಚಾರ ಸಹ ನಾವು ಇಲ್ಲಿ ಮಾಡಬಹುದಾಗಿದೆ. ಅದಲ್ಲದೆ ನಾವು ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿ ಅಂದ್ರೆ ಮೈಕ್ರೋಬಿಯಲ್ ಕನ್ಸಾರ್ಷಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಗೊಬ್ಬರನೂ ಸಿಗುತ್ತೆ, ಜೊತೆಗೆ ರೋಗವನ್ನು ಸಹ ನಾಶ ಮಾಡುವಂತ ಒಂದು ರೋಗಾಣು ಸಹ ಅದರಲ್ಲಿ, ಅಂದ್ರೆ ಸೂಕ್ಷ್ಮ ಜೀವಿಯು ಸಹ ಇರುತ್ತೆ ಅದರಲ್ಲಿ. ಅದು ಮಿಕ್ಸ್ಚರ್ ಅಂದ್ರೆ ಮೈಕ್ರೋಬ್ಸಿನ ಒಂದು ಮಿಕ್ಸ್ಚರ್, ಅದನ್ನ ಮೈಕ್ರೋಬಿಯಲ್ ಕನ್ಸಾರ್ಷಿ ಅಂತ ಹೇಳ್ತೀವಿ. ಅದನ್ನು ಸಹ ನಾವು ಇಲ್ಲಿ ಬಳಸಬಹುದಾಗಿದೆ. ಉದಾಹರಣೆಗೆ ಅದನ್ನ ನಾವು 20 g ಅಥವಾ ಅದು ಅಂದ್ರೆ ಅದು ಪುಡಿ ರೂಪದಲ್ಲಿದ್ರೆ 20 g ಅಥವಾ ದ್ರವ ರೂಪದಲ್ಲಿದ್ರೆ 20 ml ಅದನ್ನ 1 ಲೀಟರ್ ನೀರಿನಲ್ಲಿ ಬೆರೆಸ್ಬಿಟ್ಟು ಅದನ್ನ ಒಂದು ಬಕೆಟ್ ಅಲ್ಲಿ ತಗೊಂಡು ಅದರಲ್ಲೂ ಈ ಕಡ್ಡಿಗಳನ್ನ ಅದ್ಬಿಟ್ಟು ಅದಾದ ನಂತರ ಅದನ್ನ ನಾವು ನೆಡೋದ್ರಿಂದ ಈ ಒಂದು ರೋಗಗಳನ್ನ ತಡೆಗಟ್ಟಬಹುದು. ಇದನ್ನ ಬೇರೆ ತರನೂ ಬಳಸಬಹುದು. ಈ ಮೈಕ್ರೋಬಿಯಲ್ ಕನ್ಸಾರ್ಷಿಯ ನೇರವಾಗಿ ಸಹ ನಾವು ಬ್ಯಾಗ್ಗಳಿಗೆ ಕೊಡಬಹುದು ಅಥವಾ ಡ್ರೆಂಚಿಂಗ್ ಸಹ ಮಾಡಬಹುದು. ಅದಲ್ಲದೆ ಬುಡಕ್ಕೆ ಹುಯ್ಯೋ ಅಂತ ಕೆಲಸನೂ ಮಾಡಬಹುದು. ಬೀಜೋಪಚಾರನೂ ಸಹ ಇಲ್ಲಿ ಮಾಡಬಹುದಾಗಿದೆ. ಈ ರೀತಿ ಮಾಡೋದ್ರಿಂದ ಆ ಒಂದು ನರ್ಸರಿನಲ್ಲಿ, ಅಂದ್ರೆ ನರ್ಸರಿನಲ್ಲಿ ಬರ್ತಕ್ಕಂತಹ ರೋಗಗಳನ್ನ ನಾವು ಇಲ್ಲಿ ತಡೆಗಟ್ಟಬಹುದು. ಜೊತೆಗೆ ಈಗ ಶುಂಠಿ ಮತ್ತು ಯಾಲಕ್ಕಿ ಈ ಒಂದು ಬೆಳೆಗಳಿಗೆ ಸರ್, ತಾವು ಕೇಳ್ತಾ ಇದ್ರಿ ಈ ಶುಂಠಿನಲ್ಲಿ ಬರ್ತಕ್ಕಂತ ರೋಗಗಳಿಗೆ ಏನಾದ್ರೂ ಉಪಚಾರ ಮಾಡಬಹುದಾ ಅಂತ ಹೇಳಿ? ಖಂಡಿತ ಹೌದು, ಮಾಡಬಹುದು. ನಾವು ಈ ಬಿತ್ತನೆ ಗೆಡ್ಡೆಗಳು ಏನು ನಾವು ತರ್ತೀವಿ ಅದನ್ನ ಸಹ ನಾವು ಉಪಚಾರ ಮಾಡಬಹುದು. ಯಾಕೆಂತಂದ್ರೆ ಈ ಒಂದು ಶುಂಠಿನಲ್ಲಿ ಕೊಳೆ ರೋಗ ಜಾಸ್ತಿ, ಸೊ ಹಾಗಾಗಿ ಆ ಕೊಳೆ ರೋಗನ ತಡೆಗಟ್ಟಬೇಕು ಅಂತಂದ್ರೆ ಮೊದಲೇ ಉಪಚಾರ ಮಾಡೋದ್ರಿಂದ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ರೋಗದ ಉಲ್ಬಣ ಆಗೋದನ್ನ ನಾವು ತಡೆಗಟ್ಟಬಹುದು. ಸೊ ಹಾಗಾಗಿ ಈ ಬಿತ್ತನೆ ಗೆಡ್ಡೆಗಳನ್ನ ತಂದಾಗ ಅದನ್ನ ಶುಂಠಿಯ ಕೊಂಬುಗಳೇನಿರುತ್ತೆ ಅದನ್ನ ಒಂದು ದ್ರಾವಣದಲ್ಲಿ ನಾವು ನೆನೆಸಬೇಕಾಗುತ್ತೆ. ಅಂದ್ರೆ ಇದು ಮ್ಯಾಂಕೋಜೆಬ್ 75 WP ಅಂತ ಏನು ರೋಗನಾಶಕ ಸಿಗುತ್ತೆ ಆ ರೋಗನಾಶಕವನ್ನ ತಂದು ನಾವು 1 ಲೀಟರ್ ನೀರಿನಲ್ಲಿ 3 ಗ್ರಾಂನಷ್ಟು ಅದನ್ನ ಸೇರಿಸಿ ಅದನ್ನ ಒಂದು ದ್ರಾವಣ ಮಾಡಿಕೊಂಡು ಒಂದು ಬಕೆಟ್ ಅಥವಾ ಒಂದು ಟಬ್ಬಲ್ಲಿ ಅದನ್ನ ಹಾಕೊಂಡು ಅದರೊಳಗೆ ನಾವು ಪೂರ್ತಿ ಮುಳುಗೋ ತರ ಈ ಶುಂಠಿ ಗೆಡ್ಡೆಗಳನ್ನ ನಾವು ಮುಳುಗಿಸ್ಬೇಕು. ಇದನ್ನ 30 ನಿಮಿಷಗಳ ಕಾಲ ಇದನ್ನ ಮುಳುಗಿಸ್ಬಿಟ್ಟು ಅದಾದ ನಂತರ ಅದನ್ನ ತೆಗೆದು ಅವನ್ನೆಲ್ಲ ನೆರಳಿನಲ್ಲಿ ಹರಡಿ ಅದನ್ನ ಆರಕ್ಕೆ ಬಿಡಬೇಕು. ಅದ ಆರಿದ ನಂತರ ನಾವು ಬಿತ್ತನೆಯನ್ನ ನಾವು ಬೆಡ್ ಏನ್ ಪ್ರಿಪೇರ್ ಮಾಡಿರ್ತೀವಿ ಆ ಬೆಡ್ಗೆ ನಾವು ಹಾಕೋದ್ರಿಂದ ಈ ಕೊಳೆ ರೋಗವನ್ನ ಮೊದಲನೇ ಒಂದು ಹಂತದಲ್ಲಿ ಏನ್ ಬರುತ್ತೆ ಅಂತ ಕೊಳೆ ರೋಗವನ್ನ ನಾವಿಲ್ಲಿ ತಡೆಗಟ್ಟಬಹುದು. ತಡೆಗಟ್ಟಿ ತದನಂತರ ಏನಾದ್ರೂ ಕಾಣಿಸ್ಕೊಂಡಾಗ ಬೇರೆ ಉಪಚಾರಗಳನ್ನ ನಾವು ಮಾಡಬೇಕಾಗುತ್ತೆ. ಒಳ್ಳೇದು ಡಾಕ್ಟರ್ ಸುಚಿತ್ರ ಕುಮಾರಿ MS ಮೇಡಮ್ ಅವರೇ, ಇದುವರೆಗೆ ತಾವು ಏನು ಈ ಬೀಜೋಪಚಾರದ ಕುರಿತು ನಮ್ಮ ರೈತ ಬಾಂಧವರಿಗೆ ಯಾವ ರೀತಿಯಿಂದ ಇದು ಮಾಡಬೇಕು, ಯಾವ ವಿಧಗಳು ಇದಾವೆ ಇದರಲ್ಲಿ, ಆಮೇಲೆ ಇದರಿಂದ ಆಗ್ತಕ್ಕಂತ ಒಂದು ಲಾಭ ಏನು ಅಂತ ಹೇಳ್ಬಿಟ್ಟು ನಮ್ಮ ಕೇಳುಗರಿಗೆ ಅದರಲ್ಲಿ ರೈತ ಬಾಂಧವರಿಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಾ? ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ಅಥವಾ ನಿಮ್ಮನ್ನ ಸಂಪರ್ಕಿಸಿ ಈ ಬೀಜೋಪಚಾರದ ಕುರಿತು ಅವರು ಏನಾದರೂ ಕೇಳುವುದ ಆದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ. ನನ್ನ ದೂರವಾಣಿ ಸಂಖ್ಯೆ 9408019028888. ಎಲ್ರಿಗೂ ಧನ್ಯವಾದಗಳು ರೈತ ಬಾಂಧವರೇ. ಇದುವರೆಗೆ ಕಿಸಾನ್ ಮಣಿ ಕೃಷಿ ರಂಗದಲ್ಲಿ ಡಾಕ್ಟರ್ ಸುಚಿತ್ರಾ ಕುಮಾರಿ MH ಅವರು ಬೀಜೋಪಚಾರದ ಕುರಿತು ಮಾಹಿತಿ ನೀಡಿದ್ರು. ಇವರಿಗೆ ಇನ್ನೊಮ್ಮೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದಕ್ಕೆ ಮತ್ತೊಮ್ಮೆ ಇವರನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ಬಿಟ್ಟು ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಕೇಳಿದರೆ ಇದುವರೆಗೂ ಬೀಜೋಪಚಾರ ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಸಸ್ಯ ಸಂರಕ್ಷಣೆ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸುಚಿತ್ರ MH ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾ SM ಸುಧಾಕರ್. ಈ ಕಾರ್ಯಕ್ರಮದ ಕುರಿತಾಗಿ ಸಂದೇಶವನ್ನು ನೀವು ಕಳಿಸಿದ್ರೆ ಇದೇ ಕಾರ್ಯಕ್ರಮದಲ್ಲಿ ನಿಮಗೆ ಓದಿ ತಿಳಿಸಲಾಗುತ್ತೆ ಅಂತ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೇವೆ. ಆಗಾಗ ಸಂದೇಶವೊಂದು ಬಂದಿದೆ: ಉತ್ತಮ ಇಳುವರಿ ಪಡೆಯಬೇಕಾದ್ರೆ ಭೂಮಿ ಎಷ್ಟು ಮುಖ್ಯವೋ ಬೀಜವು ಅಷ್ಟೇ ಪ್ರಾಮುಖ್ಯತೆ ಪಡೆದಿದೆ ಎನ್ನುವ ಹಾಗೆ ಸರಿಯಾದ ಸಮಯಕ್ಕೆ ರೈತರಿಗೆ ಬೀಜೋಪಚಾರದ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ತಿಳಿಸಿದ್ದೀರಿ ಮತ್ತು ಯಾವ ಯಾವ ಬೆಳೆಗಳಿಗೆ ಯಾವ ಔಷಧಿಗಳಿಂದ ಬೀಜೋಪಚಾರ ಮಾಡಬೇಕು, ಅವುಗಳಿಂದ ತಡೆಗಟ್ಟುವ ರೋಗಗಳ ಕುರಿತು ಸಮಗ್ರ ಮಾಹಿತಿಯನ್ನು ಸರ್ವರಿಗೂ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ಮಾಹಿತಿ ನೀಡಿದ ಡಾಕ್ಟರ್ ಸುಚಿತ್ರಾ ಮೇಡಮ್ ಅವರಿಗೂ, ಭದ್ರಾವತಿ ಆಕಾಶವಾಣಿ ಕೇಂದ್ರಕ್ಕೂ ಹಾಗೂ ನಿರೂಪಕರಿಗೂ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ MB ನರಸಿಂಹಲು ವಡವಾಟಿ ರಾಯಚೂರಿನಿಂದ. ಕಾರ್ಯಕ್ರಮವನ್ನ ಕೇಳ್ತಾ ಇರಿ, ರೈತರಿಗಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಕೃಷಿರಂಗ ಕಿಸಾನ್ ವಾಣಿ. ಈಗ ಪರಿಸರ ಗೀತೆಯನ್ನ ಆಲಿಸೋಣ. ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ವನದೇಗುಲ ಶಿವಕ್ಕೆ ಭಕ್ತಿ ಜ್ಯೋತಿ ಬೆಳಗುವ ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತಂಗಿ ಗಿಡವ ನರಸಿ ವೃಕ್ಷದಿಂದ ನೆರಳು ಭಾಗ್ಯ ವೃಕ್ಷದಿಂದ ಮೋಡ ಮಳೆಯು ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತಂಗಿ ಗಿಡವ ನರಸಿ ಕ್ರಾಂತಿಯಿಂದ ಜಗದ ಏಳ್ಗೆಯಾಗಲಿ ಹಸಿರು ಕ್ರಾಂತಿಯಿಂದ ಜಗದ ಏಳ್ಗೆಯಾಗಲಿ ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ ವನದೇಗುಲಕ್ಕೆ ಭಕ್ತಿ ಜ್ಯೋತಿ ಬೆಳಗುವ ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತಂಗಿ ಗಿಡವ ನರಸಿ ಗಿಡವ ನೆಟ್ಟು ಬೆಳೆಸಿರಿ ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ ಬನ್ನಿ ಜನಗಳೇ ನಮ್ಮ ಕಾಡ ಬೆಳೆಸುವ ನಮ್ಮ ಕಾಡ ಬೆಳೆಸುವ ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ ಮನೆಗೆ ಎರಡು ಮರಗಳಿರಲಿ ಊರಿಗೊಂದು ತೋಪು ಇರಲಿ ರಸ್ತೆ ಎರಡು ಪಕ್ಕದಲ್ಲಿ ಬೆಳೆದು ನಿಂತ ಮರಗಳಿರಲಿ ಮನೆಗೆ ಎರಡು ಮರಗಳಿರಲಿ, ಊರಿಗೊಂದು ತೋಪು ಇರಲಿ, ರಸ್ತೆ ಎರಡು ಪಕ್ಕದಲ್ಲಿ ಬೆಳೆದು ನಿಂತ ಮರವಿರಲಿ, ಹೊಲ ಗದ್ದೆಗಳಂಚಿನಲ್ಲಿ ಕೆರೆ ಕಾಲುವೆ ದಾರಿಯಲ್ಲಿ, ಹೊಲ ಗದ್ದೆಗಳಂಚಿನಲ್ಲಿ ಕೆರೆ ಕಾಲುವೆ ದಾರಿಯಲ್ಲಿ, ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರ ನಾಡಿಗೆ ಸರ ಉಳಿಸಿರಿ, ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ. ಶಾಲೆಗೊಂದು ವನವು ಇರಲಿ, ಮಕ್ಕಳಿಗಿದು ನೆರಳಾಗಲಿ, ನಗರದ ಒಳ ಬೀದಿಯೆಲ್ಲ ಹಸಿರನುಟ್ಟು ಕಂಗೊಳಿಸಲಿ. ಶಾಲೆಗೊಂದು ವನವು ಇರಲಿ, ಮಕ್ಕಳಿಗಿದು ನೆರಳಾಗಲಿ, ನಗರದ ಒಳ ಬೀದಿಯೆಲ್ಲ ಹಸಿರನುಟ್ಟು ಕಂಗೊಳಿಸಲಿ, ಒಣಭೂಮಿಯು ಹಸಿರಾಗಲಿ, ಒಣಭೂಮಿಯು ಹಸಿರಾಗಲಿ, ನಾಡ ಜನಕ್ಕೆ ಉಸಿರಾಗಲಿ, ಒಣಭೂಮಿಯು ಹಸಿರಾಗಲಿ, ನಾಡ ಜನಕ್ಕೆ ಉಸಿರಾಗಲಿ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರ ನಾಡಿಗೆ ಸರ ಉಳಿಸಿರಿ, ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರ ನಾಡಿಗೆ ಸರ ಉಳಿಸಿರಿ. ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ, ಬನ್ನಿ ಜನಗಳೇ ನಮ್ಮ ಕಾಡ ಬೆಳೆಸುವ, ನಮ್ಮ ಕಾಡ ಬೆಳೆಸುವ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರ ನಾಡಿಗೆ ಸರ ಉಳಿಸಿರಿ, ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರ ನಾಡಿಗೆ ಸರ ಉಳಿಸಿರಿ, ಈ ಕಾಡಿಗ ಸಿರ ನಾಡಿಗೆ ಸರ ಉಳಿಸಿರಿ, ಈ ಕಾಡಿಗ ಸಿರ ನಾಡಿಗೆ. ಬೆಳೆವ ಬನ್ನಿ ವೃಕ್ಷರಾಶಿ, ನಡುವ ತನ್ನಿ ಗಿಡವನರಾಶಿ, ಕಾಡು ಬೆಳೆದರೆ ಇಲ್ಲ ಕ್ಷಾಮ, ಕಾಡಿನಿಂದ ಎಲ್ಲ ಕ್ಷೇಮ. ಬನ್ನಿ ಬನ್ನಿ ಬೆಳೆಸ ಬನ್ನಿ ವೃಕ್ಷರಾಶಿಯ ತನ್ನಿ ತನ್ನಿ, ಇಂದು ಜಗಕ್ಕೆ ವಿಶ್ವ ಶಾಂತಿಯ ವೃಕ್ಷರಾಶಿ ಕಲ್ಪ ವೃಕ್ಷವಾಗಲಿ ಬೆಳೆಯಲಿ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಕಾಡಿಗೆ ಹಸಿರ ನಾಡಿಗೆ ಹೆಸರ ಉಳಿಸಿ ಅಂತ ಭದ್ರಾವತಿ ಆಕಾಶವಾಣಿ ಕೇಂದ್ರವು ಕೃಷಿ ರಂಗ ಕಾರ್ಯಕ್ರಮ ಮುಗಿಸಿದ ಕೂಡಲೇ ಪರಿಸರದ ಕುರಿತು ಅರಿವು ಮೂಡಿಸುವ ಪರಿಸರ ಗೀತೆಗಳನ್ನು ಪ್ರಸಾರ ಮಾಡುವುದು ವಿಶಿಷ್ಟವಾಗಿದೆಯಂತೆ. ಅರ್ಥಪೂರ್ಣವಾದ ಪರಿಸರ ಗೀತೆಗಳು ಅಂತ ಎಂಬಿ ನರಸಿಂಹಲು ವಡವಾಟಿ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದರು. ಮುಂದಿನ ಒಂದು ಗೀತೆಯನ್ನು ಕೇಳೋಣ ಈ ಕಾರ್ಯಕ್ರಮದಲ್ಲಿ. ವನ್ಯ ಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ವನ್ಯ ಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ಕಂಕಣ ಕಟ್ಟಿಹೆವು ದೇಶದ ಏಳ್ಗೆಗೆ ದುಡಿಯುವೆವು, ಕಂಕಣ ಕಟ್ಟಿಹೆವು ದೇಶದ ಏಳ್ಗೆಗೆ ದುಡಿಯುವೆವು. ವನ್ಯ ಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ಕಂಕಣ ಕಟ್ಟಿಹೆವು ದೇಶದ ಏಳ್ಗೆಗೆ ದುಡಿಯುವೆವು. Thank you.